ಅಂತ ಕುದುರಿಕೊಂಡು ಕೊಂಡು ನಾ ಬಂದೆ ಶಂಭು, ಕುಂತುರ್ ನಡಿವಲ್ದಪ್ಪ ಇದರ ಗುಣ ಕಂಡೆ. ಹೇ ಎಂಥ ಕುದುರಿಕೊಂಡು ಕೊಂಡು ನಾ ಬಂದೆ ಶಂಭು, ಕುಂತುರ್ ನಡಿವಲ್ದಪ್ಪ ಇದರ ಗುಣ ಕಂಡೆ. ಹತ್ತಿನಂದರ ಎತ್ತೆತ್ತನೆ ಮಾಡುತ್ತೈತಿ, ಹತ್ತಿನಂದರ ಎತ್ತೆತ್ತನೆ ಮಾಡುತ್ತೈತಿ, ಇದು ಕುದುರೆಯಲ್ಲೋ ಯಪ್ಪ ಎನಗ ವೈರಿ ಐತಿ, ಇದು ಕುದುರೆಯಲ್ಲೋ ಯಪ್ಪ ಎನಗ ವೈರಿ ಐತಿ. ಎಂಥ ಕುದುರೆ ಕೊಂಡು ಕೊಂಡು ನಾ ಬಂದೆ ಶಂಭು, ಕುಂತುರು ನಡಿವಲ್ದಪ್ಪ ಇದರ ಗುಣ ಕಂಡೆ. ಒಮ್ಮನ ಗೋಧಿ ಕಡ್ಲಿ ಇಟ್ಟರ ಮುಕ್ಕುತೈತಿ, ಹೊಟ್ಟು ಕಣಕಿ ತಿಂದು ನೆಲ ನಕ್ಕುತೈತಿ. ಒಮ್ಮನ ಗೋಧಿ ಕಡ್ಲಿ ಇಟ್ಟರ ಮುಕ್ಕುತೈತಿ, ಹೊಟ್ಟು ಕಣಕಿ ತಿಂದು ನೆಲ ನಕ್ಕುತೈತಿ. ಥಕ್ಕ ಥಕ್ಕ ಕುಣಿದು ಲಗ್ದೇ ಇಕ್ಕುತೈತಿ, ಥಕ್ಕ ಥಕ್ಕ ಕುಣಿದು ಲದ್ದೇ ಇಕ್ಕುತೈತಿ, ಕುದುರಿ ಕಂಡರ ಎನ್ನ ಮೈ ಉಕ್ಕುತೈತಿ. ಹೇ ಕುದುರಿ ಕಂಡರ ಎನ್ನ ಮೈ ಉಕ್ಕುತೈತಿ, ಎಂಥ ಕುದುರಿ ಕೊಂಡು ಕೊಂಡು ನಾ ಬಂದೆ ಶಂಭು, ಕುಂತುರ್ ನಡಿವಲ್ದಪ್ಪ. ಇದೇ ಕಲಾವಿದರಿಂದ ಇನ್ನೊಂದು ತತ್ವ ಪದ. ಶಿವಾಚಾರ ಧರ್ಮಕ್ಕ ಸರಿಯಾಗಿ ನಡೆಸಿವ ಮೆಚ್ಚಿರುವನು ನಿನಗ, ಸದಾ ಶಿವ ನಾಮ ನುಡಿ ಬಾಯಿಯೊಳಗ ಸಾರ ತಿಳಿಸುವೆ ಶಿವ ಶರಣರಿಗ. ಶಿವಾಚಾರ ಧರ್ಮಕ್ಕೆ ಸರಿಯಾಗಿ ನಡೆಸಿವ ಮೆಚ್ಚಿರುವನು ನಿನಗ, ಸದಾ ಶಿವ ನಾಮ ನುಡಿ ಬಾಯಿಯೊಳಗ ಸಾರ ತಿಳಿಸುವೆ ಶಿವ ಶರಣರಿಗ. ಆಚಾರ ಮಾಡವಾಗ ವರ ಕೊಡುತ್ತಾನ ಶಿವ ತಿಳಿಯುವುದರೊಳಗ, ಹರು ಬರುತ್ತದ ಆಚಾರ ಮಾಡವಾಗ ವರ ಕೊಡುತ್ತಾನ ಶಿವ ತಿಳಿಯುವುದರೊಳಗ. ಗುರು ಇರೋದಿಲ್ಲವೋ ಸತ್ಯ ಶರಣರಿಗ, ಗುರು ಇರೋದಿಲ್ಲ ಸತ್ಯ ಶರಣರಿಗ, ಗುರು ಬರುತ್ತಾನ ಅಂತವರ ಮನೀಗ. ಶಿವಚಾರ ಧರ್ಮಕ್ಕ ಸರಿಯಾಗಿ ನಡೆಸಿವ ಮೆಚ್ಚಿರುವನು ನಿನಗ, ಸದಾ ಶಿವ ನಾಮ ನುಡಿ ಬಾಯಿಯೊಳಗ ಸಾರ ತಿಳಿಸುವೆ ಶಿವ ಶರಣರಿಗ. ಶಿವನಾಮ ಅಡಿಯಡಿಗ ಮರಿಬೇಡ್ರಿ, ಶಿವನಾಮ ಅಡಿಯಡಿಗ ನಿನ್ನಲ್ಲೇ ಹನ ಶಿವ ಬಿಟ್ಟಿಲ್ಲ ಕಡಿಗ, ಮರಿಬೇಡ್ರಿ ಶಿವನಾಮ ಅಡಿಯಡಿಗ ನಿನ್ನಲ್ಲೇ ಶಿವ ಹನ ಬಿಟ್ಟಿಲ್ಲ ಕಡಿಗ. ನಿನಗಾಗಿ ದುಡಿ, ನಿನಗಾಗಿ ದುಡಿ ಮತ್ತಾರ್ ಕೊಡಿ ನಿನಗ, ನಿನಗಾಗಿ ದುಡಿ ಮತ್ತಾರ್ ಕೊಡಿ ನಿನಗ, ಶಿವ ಶಿವ ಶಿವ ಅಂದ ಹತ್ತುತ್ತಾನ ದಡಿಗ. ಶಿವಚಾರ ಧರ್ಮಕ್ಕ ಸರಿಯಾಗಿ ನಡೆಸಿವ ಮೆಚ್ಚಿರುವನು ನಿನಗ, ಸದಾ ಶಿವ ನಾಮ ನುಡಿ ಬಾಯಿಯೊಳಗ ಸಾರ ತಿಳಿಸುವೆ ಶಿವ ಶರಣರಿಗ. Thank you. ಶಿವ ಮೆಚ್ಚಿದ ಮೂಳಿಗೆ ಮಾರೈಗ.